71 ಈ ಭಾಗದಲ್ಲಿರುತ್ತೆ, 61 ಈ ತರ. ಈಗ ಮೇ ಈಗ ಏನಂತ ಮೆಕ್ಕೆಜೋಳದಲ್ಲಿ 61 ಇರುತ್ತೆ. ಸಣ್ಣ ಕಾಳು ಬೆಳೆಗಳು ಇದಾವೆ ನೋಡ್ರಿ, ಮಿಲೇಟ್ಸ್ ಎಲ್ಲ ಇದಾವಲ್ಲ, ಅದರೊಳಗೆಲ್ಲ 80:1 ಇರುತ್ತೆ. ಅಂದ್ರೆ 80% ಅಂದ್ರೆ 80% ಕಾರ್ಬನ್ಇರುತ್ತೆ, 1% ಸಾರಜನಕ ಇರುತ್ತೆ. ಇಂಥವನ್ನ ಪರಿಕರಗಳನ್ನ ನಾವು ಭೂಮಿಯಲ್ಲಿ ಜಾಸ್ತಿ ಹಾಕಿದಾಗ ಏನಾಗುತ್ತೆ, ಒಂದು ಕ್ಷಣ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ಕಾರ್ಬನ್ ಹೊಸ ಆಹಾರದ ಪರಿಷ್ಕಾರದಂಗಾಗುತ್ತೆ ಸೂಕ್ಷ್ಮ ಜೀವಿಗಳಿಗೆ. ಅವು ಜಾಸ್ತಿ ಶಕ್ತಿ ಬೇಕಾಗುತ್ತೆ ಅವಕ್ಕೆ. ಅವು ಏನ್ ಮಾಡುತ್ತೆ, ಮಣ್ಣಿನಲ್ಲಿರುವ ಲಭ್ಯ ಇರುವ ಸಾರಜನಕನೇ ಫಸ್ಟ್ ತಾವು ಹೀರ್ಕೊಂಡ್ಬಿಡ್ತಾವ್ ತಮ್ಮ ಬಾಡಿ ಪ್ರೋಟೀನ್ ಮಾಡ್ಕೊಂಡ್ಬಿಡ್ತಾವ. ಸೊ ಬೆಳೆಗಳಿಗೆ ಲಭ್ಯವಾಗಿರ್ಬೇಕಾದ ಸಾರಜನಕ ಸೂಕ್ಷ್ಮ ಜೀವಿಗಳೇ ಹೀರ್ಕೊಂಡ್ಬಿಡ್ತಾವ. ಹೀರ್ಕೊಂಡ್ಬಿಟ್ಟು ಹೊಸ ಆಹಾರ ಸರಪಳಿಯನ್ನ ಡಿಕಂಪೋಸ್ ಮಾಡಕ್ಕೆ ಯೂಸ್ ಮಾಡ್ತಾವ ಅವು. ಸೊ ಒಂದು ಮಟ್ಟಿಗೆ, ಒಂದು ಕ್ಷಣದವರೆಗೆ ಅಥವಾ ಒಂದು ತಿಂಗಳವರೆಗೆ ಅಥವಾ 2 ತಿಂಗಳವರೆಗೆ ಇದು ಲಭ್ಯತೆ ಆಗೋದಿಲ್ಲ ಅಂತ ಹೇಳುವುದಿಲ್ಲ. ಅದಕ್ಕೆ ಇದನ್ನೆಂಥವೆಲ್ಲ ತಿಳ್ಕೊಬೇಕಂದ್ರೆ ಕೆಲವು ಆ ಟೈಮಲ್ಲಿ ರೈತರು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಬುದ್ಧಿವಂತ ರೈತರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಕೆಮಿಕಲ್ ಫರ್ಟಿಲೈಸರ್ಸ್ ಸಪ್ಲೈ ಮಾಡಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತಾರೆ. ಬಟ್ ಆದ್ರೆ ಏನಂದ್ರೆ ನಮ್ದು ಸಜೆಷನ್ ಅಂದ್ರೆ ಈಗ ಇನ್ನೂ ಕೆಲವು ಜನ ರೈತರು ವೇಸ್ಟ್ ಡಿಕಂಪೋಸರ್ ಅಂತ ಬರ್ತಾ ಇದೆ, ವೇಸ್ಟ್ ಡಿಕಂಪೋಸರ್. ಅದು ಬಹಳಷ್ಟು ಪ್ರಾಮುಖ್ಯತೆ ಇದೆ. ರೈತರು ಈ ತರ ಸಂದರ್ಭ ಬಂದಾಗ ಹಾಕಿದಾಗ ಈ ವೇಸ್ಟ್ ಡಿಕಂಪೋಸರ್ ನೀರಾವರಿ ಮೂಲಕ ಹನಿ ನೀರಾವರಿ ಮೂಲಕ ಆದ್ರೂ ಕೊಟ್ಟು ಅದನ್ನ ಏನ್ ಮಾಡ್ಬೇಕಂದ್ರೆ ಜಾಸ್ತಿ ಸೂಕ್ಷ್ಮ ಜೀವಿಗಳತ್ತ ಬೇಗ ಬೇಗ ಕೊಡಿಸ್ತದೆ ಅದು. ಈಗ ಸುಡ ಬದಲು ಇದನ್ನ ಮಾಡಿದ್ರೆ ಏನಾಗುತ್ತೆ, ಸಾರಜನಕ ಆಮೇಲೆ ಇತರ ಪೋಷಕಾಂಶಗಳು ಕೂಡ ಸಿಗುತ್ತೆ. ಸುಟ್ಬಿಟ್ರೆ ಏನಾಗುತ್ತೆ, ಬರೀ ಕಾರ್ಬನ್ ಪುಡಿ ಒಂದೇ ಉಳಿತದೆ, ಉಳಿದೆಲ್ಲ ಪೋಷಕಾಂಶ ಲಾಸ್ ಆಗಿಹೋಗ್ತವೆ. ಅಂದ್ರೆ ಈಗ ಒಂದೆಡೆ ಈ ಹೆಚ್ಚು ಸಾವಯವ ಸಿಎನ್ ರೇಷ್ಯೋ ಇರತಕ್ಕಂತ ವಸ್ತುಗಳನ್ನ ನಾವು ಕಳುವಿಕೆ ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ಸಿಗ್ತವೆ, ಅವುಗಳನ್ನ ಹಾಕಿ ಬೇಗ ಬೇಗ ಕೊಳಿವಂತೆ ಮಾಡಬಹುದು. ಇನ್ನ ಒಂದೇಳೆ ಮಣ್ಣಲ್ಲಿ ಅತಿ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಇಂಗಾಲ ಇತ್ತಂದ್ರೆ ಏನ ತೊಂದರೆ ಆಗತ್ತಾ ಅಂತೀರ ಹೇಳಿ? ಜಾಸ್ತಿ ಸಾವಯವ ಅಂಶ ಜಾಸ್ತಿ ಇದ್ರೆ ತೊಂದರೆ ಆಗಲ್ಲ. ಸಾವಯವ ಅಂಶ ಜಾಸ್ತಿ ಮಾಡಕಂತ ಈ ಕ್ರಮಗಳು ಮಾಡ್ತಾರಲ್ಲ, ತಿಳುವಳಿಕೆ ಕಡಿಮೆ ಸಿಎನ್ ರೇಷ್ಯೋ ಇದು ಜಾಸ್ತಿ ಪರಿಕರಗಳನ್ನ ಹಾಕಿದಾಗ ಸಾರಜನಕದ ಲಭ್ಯತೆ ಕಡಿಮೆ ಆಗಿ ತೊಂದರೆ ಆಗ್ಬಹುದು. ಅದು ಬಿಟ್ಟರೆ ಮತ್ತೇನು ಜಾಸ್ತಿ ತೊಂದರೆ ಇಲ್ಲ. ಅಂದ್ರೆ ಕಾರ್ಬನ್ ಸಾವಯವ ಇಂಗಾಲ ಪ್ರಮಾಣ ಮಣ್ಣಲ್ಲಿ ಜಾಸ್ತಿ ಆದ್ರೆ ಏನು ಸಮಸ್ಯೆ ಆಗೋದಿಲ್ಲ, ಏನು ಜಾಸ್ತಿ ಏನು ತೊಂದರೆ ಆಗೋದು. ಹೇಗೆ ಒಟ್ಟಾರೆ ಮಣ್ಣಿನ ಫಲವತ್ತತೆ ಮೇಲೆ ನೇರವಾದಂತ ಸಂಬಂಧ ಸಾವಯವ ಇಂಗಾಲಕ್ಕೊಂದಕ್ಕಿದೆ. ಇಲ್ಲಿ ಕೊನೆಯದಾಗಿ ತಾವು ರೈತರಿಗೆ ಏನು ಕಿವಿ ಮಾತನ್ನು ಹೇಳ್ತೀರಿ? ಬಹಳಷ್ಟು ಮಂದಿ ಮಣ್ಣು ಪರೀಕ್ಷೆಯನ್ನು ಮಾಡಿಸೋದಿಲ್ಲ, ಹೇಗೆ ಅಂತಿರ್ತಾವು? ತಜ್ಞರಾಗಿ ಮಣ್ಣು ಪರೀಕ್ಷೆಯನ್ನು ಒಣಬೇಸದಲ್ಲಿ ಎಷ್ಟು ವರ್ಷಕ್ಕೊಮ್ಮೆ ಮಾಡಿಸ್ಬೇಕಂತ ಹೇಳ್ತಾರೆ, ನೀರಾವರಿಯಲ್ಲಿ ಎಷ್ಟು ವರ್ಷಕ್ಕೊಮ್ಮೆ ಮಾಡಿಸಿ ಸಾವಯವ ಇಂಗಾಲ ಪ್ರಮಾಣ ತಿಳ್ಕೊಳ್ಳೋದು ಒಳ್ಳೇದಂತೀರಾ, ಹೇಗೆ ತಾವು? ಕೊನೆಯದಾಗಿ ಹೇಳ್ಬೇಕಂದ್ರೆ ಈಗ ರೈತರು ಬಹಳಷ್ಟು ನಿರ್ವಹಣಾ ಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಈ ಕೊನೆಯದಾಗಿ ಅಂದ್ರೆ ನಾವು ರೈತರಿಗೆ ಸಲಹೆ ಕೊಡೋದಂದ್ರೆ ಈಗ 0 budget ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ಅದರ ಉದ್ದೇಶ ಇಷ್ಟೇ, ಇರುವ ತಮ್ಮಲ್ಲೇ ಹೊಲದಲ್ಲಿ ತಮ್ಮ ಭೂಮಿಯಲ್ಲೇ ದೊರಕುವ ಪರಿಕರಗಳನ್ನ ಚೆನ್ನಾಗಿ ಬಳಸ್ಕೊಂಡ್ಬಿಟ್ಟು ಆದಷ್ಟು ಫಲವತ್ತತೆಯನ್ನು ಕಾಪಾಡಿಕೊಳ್ಬೇಕು. ಸದ್ಯಕ್ಕೆ ಏನು ಇಲ್ಲ ಅಂದ್ರೂ ರೈತರು ಏನ್ ಮಾಡ್ಬೇಕಂದ್ರೆ ತಮ್ಮ ಭೂಮಿಯನ್ನ ಫಸ್ಟ್ ಸಮತಟ್ಟಾಗಿ ಮಾಡ್ಕೋಬೇಕು, ಹೊಲದ ಬದುಗಳನ್ನ ಸದೃಢ ಮಾಡ್ಕೋಬೇಕು. ಹೊಲದ ಬದುಗಳಲ್ಲಿ ಆದಷ್ಟು ಗ್ಲಿರಿಸಿಡಿ ಅಥವಾ ಹೊಂಗೆ ಇಂಥ ಗಿಡಗಳನ್ನ ಹಾಕ್ತಾ ಇರಬೇಕು. ಇವ್ರು ರೈತರು ಅಂತಕ್ಕಂದ್ರೆ ಗಿಡ ಹಾಕಿದ್ರೆ ಬೆಳೆ ನಾಶವಾದಂತ ಇದಕ್ಕಂದ್ರೆ ಬಟ್ ಬಹಳಷ್ಟು ತಪ್ಪು ಕಲ್ಪನೆಗಳಿದಾವೆ. ಆಮೇಲೆ ಈಗ ಪ್ರತಿಯೊಬ್ಬರು ರೈತರು ಆದಷ್ಟು ತಮ್ಮ ಮನೆಯಲ್ಲಿ ಒಂದು ದೇಸಿ ಆಕಳ, ಇದು ಬಹಳ ಪ್ರಾಮುಖ್ಯತೆ ಇದೆ, ಬಹಳಷ್ಟು ಕಳಿತಾ ಇದ್ದಾರೆ. ಈಗ ದೇಸಿ ಆಕಳ ಸಾಕೋದ್ರೆ ಅದು ಇಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಈಗ ಏನಾಗಿದೆ ಅಂದ್ರೆ ಬಟ್ ಏನಂದ್ರೆ ಅದು ಆರೋಗ್ಯನೂ ಕೊಡುತ್ತೆ ನಮಗೆ. ದೇಸಿ ಆಕಳನ್ನ ದಿನಾಲು ಒಂದು 5 ನಿಮಿಷ ಅದ್ರ ಮೇಲೆ ಕೈ ಹಾಕ್ಸ್ಬಿಟ್ರೆ ನಮಗೆ BP ಶುಗರ್ ಇವು ಕೂಡ ಹತೋಟಿಗೆ ಬರ್ತಾವ ಅಂತ ಹೇಳಿ ವೈಜ್ಞಾನಿಕವಾಗಿ ಇದಾಗ್ತಾ ಇದಾವೆ. ಆಮೇಲೆ ಅದ್ರ ಸೆಗಣಿ ಗೆಂಜಲು ಕೂಡ ಭೂಮಿಗೆ ಹಾಕಿದ್ರಿಂದ ವಾಸನೆಕ ಭೂಮಿಯ ಆಳದಲ್ಲಿರುವ ಎರೆಹುಳು ಕೂಡ ಮೇಲೆ ಬರ್ತವೆ. ಸೊ ಇದರಿಂದ ರೈತರು ಕುಟುಂಬದ ಸದಸ್ಯನಾಗಿ ಮಾಡ್ಕೊಂಡ್ರೆ ಏನಾಗುತ್ತೆ, ಅವರ ಆರೋಗ್ಯ, ಕುಟುಂಬದ ಆರೋಗ್ಯ ಪ್ಲಸ್ ಹೊಲದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಅವರಿಗೆ ಹೇಳಕ್ಕೆ. ಒಳ್ಳೇದು ಡಾಕ್ಟರ್ ವೀರೇಶ್ ಅವರೇ, ಇದುವರೆಗೂ ಸಾವಯವ ಇಂಗಾಲ ಅಂದ್ರೇನು, ಮಣ್ಣಲ್ಲಿ ಎಷ್ಟು ಇರುತ್ತೆ, ಜೊತೆಗೆ ಯಾವ ಪ್ರಮಾಣದಿದ್ದರೆ ಒಳ್ಳೇದಂತಕ್ಕಂಥದ್ದು, ಸಾವಯವ ಇಂಗಾಲ ಯಾವ ರೀತಿ ಜಾಸ್ತಿ ಮಾಡೋದಕ್ಕೆ ಸಾಧ್ಯತೆಗಳಿದಾವೆ ಅಂತಕ್ಕಂಥ ವಿಚಾರ ಹೇಳಿದ್ರಿ. ಕೊನೆಯದಾಗಿ ತಾವು ಹೇಳಿದಾಗೆ ರೈತ ಬಾಂಧವರು ಮುಖ್ಯವಾಗಿ ಮನೆಗೊಂದು ದೇಶಿ ಆಕಳವನ್ನು ಕಟ್ಕೊಳ್ಳೋದು ಬಹಳ ಒಳ್ಳೆಯದು. ಇದರಿಂದ ಬರ್ತಕ್ಕಂಥ ಗಂಜಲ ಮತ್ತು ಸಗಣಿಯನ್ನು ಹೇರಳವಾಗಿ ಕೃಷಿಯಲ್ಲಿ, ವಿಶೇಷವಾಗಿ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಭಾಳಷ್ಟು ಒಂದು ಪ್ರೋತ್ಸಾಹ ನೀಡುತ್ತದೆ ಇದು. ಸಾವಯವ ಅಂದರೆ ದೇಶಿ ಆಕಳ ಸಗಣಿ ಗಂಜಲಗಳನ್ನು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು ಆಕಳ ಉತ್ಪನ್ನಗಳನ್ನು ಕೃಷಿಯೊಳಗೆ ಬಳಸ್ತಾ ಇದ್ದಾರೆ. ಗಂಜಲ ಇರ್ಬೋದು, ಆಮೇಲೆ ಜೀವಾಮೃತ, ಆಮೇಲೆ ಇತ್ತೀಚೆಗೆ ಸಾಕಷ್ಟು ಬೀಜಾಮೃತ ಇರ್ಬೋದು, ಸಾಕಷ್ಟು ಇದನ್ನು ತಮ್ಮದೇ ಆದ ರೀತಿಯೊಳಗೆ ರೈತರು ಬಳಸ್ಕೊಳಕತ್ತಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಬೇಕಾಗಿತ್ತಪ್ಪ ಅಂದ್ರೆ ಮುಖ್ಯವಾಗಿ ಸಾವಯವ ವಸ್ತುಗಳು ಇರ್ತವೆ, ಭಾಳಷ್ಟು ನೋಡ್ತಾ ಇರ್ತೀವಿ ನಾವು, ಭೂಮಿಯಲ್ಲೆಲ್ಲ ಸುಡ್ತಿರ್ತಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ರೈತರು ಕೊಳೆಯೋದಿಲ್ಲ ಅಂತಕ್ಕಂಥ ವಿಚಾರ. ತಾವು ಹೇಳಿದ್ರೆ ಈಗ ಕೊಳಸಲಿಕ್ಕೆ ಸಾಕಷ್ಟು ಒಂದು ಸೂಕ್ಷ್ಮಾಣುಜೀವಿಗಳು ಸಿಗ್ತವೆ, ಆ ಸೂಕ್ಷ್ಮಾಣುಜೀವಿಗಳ ಸಿಂಪರಣೆಯನ್ನು ಮಾಡೋದ್ರ ಮುಖಾಂತರ ಹತ್ತಿ ಕಟ್ಟಿಗೆ, ಜೋಳದ ದಂಟಿರ್ಬೋದು, ಮೆಕ್ಕೆಜೋಳದ ದಂಟಿರ್ಬೋದು, ಅಥವಾ ಈ ಗೋಧಿ ಹುಲ್ಲು ಇರ್ಬೋದು, ಭತ್ತದ ಹುಲ್ಲುಗಳನ್ನು ಹಾಗೆ ಬೆಂಕಿ ಹಚ್ಚು ಬದಲಾಗಿ ಸೂಕ್ಷ್ಮಾಣುಜೀವಿಗಳನ್ನು ಹಾಕಿ ಕೊಳಸಿ ಅದನ್ನು ಮಾಡೋದ್ರಿಂದ ಸಾವಯವ ಇಂಗಾಲ ಮಣ್ಣಲ್ಲಿ ಜಾಸ್ತಿ ಆಗಿದೆ. ಇನ್ನೊಂದು ಅನೇಕ ಉಪಕರಣಗಳು ಬರ್ತಾ ಇದಾವೆ, ಅದು ಪುಡಿ ಮಾಡಿಬಿಟ್ಟು ಒಳ್ಳೆಲ್ಲ ಹಾಕ್ತಾ ಇದಾವೆ. ಅಂತ ಉಪಕರಣಗಳನ್ನು ಕೃಷಿ ಇಲಾಖೆಯಿಂದ ಕೂಡ ಸಬ್ಸಿಡಿ ರೂಪದಲ್ಲಿ ಪಡೆದುಕೊಂಡು ರೈತರು ಬೆಳೆಸ್ಕೋಬಹುದು. ಹೌದು, ರೈತರು ಇಂಥ ವಿಚಾರವನ್ನ ಗಮನಿಸಲಿ ಅಂತ ಹೇಳೋಣ. ಇದುವರೆಗೆ ಕೆಲವೊಂದಿಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಮಣ್ಣಿನ ಫಲವತ್ತತೆ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಚ್ ವೀರೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾಬುಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಂಧವರೇ, ಈಗ ಕೇಳಿ ಸಿಂಧನೂರು ತಾಲೂಕಿನ ತುರ್ವಿಹಾಳ ಗ್ರಾಮದ ರೈತ ಸಂಪರ್ಕ ಕೇಂದ್ರದ ಹೋಬಳಿಯಲ್ಲಿ ಮಳೆ ಬೆಳೆ ಕುರಿತು ರೈತರ ಅಭಿಪ್ರಾಯಗಳನ್ನು. ರೈತ ಬಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ತುರ್ವಿಹಾಳ ಹೋಬಳಿ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಮಳೆ ಆಗಿದೆ, ಜೊತೆಗೆ ರೈತರು ಏನೆಲ್ಲ ಒಂದು ಕೃಷಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂತ ಹಲವಾರು ರೈತರು ನಮ್ಮ ಆಕಾಶವಾಣಿಯೊಂದಿಗೆ ಅಭಿಪ್ರಾಯಗಳನ್ನ ಹಂಚ್ಕೋತಾ ಇದ್ದಾರೆ. ಮೊದಲನೇದಾಗಿ ಒಬ್ಬ ರೈತರು, ಇವರು ನಿಮ್ಮ ಊರು ಯಾವ್ದ್ರಿ? ಬೇರಿಗಿರಿ. ತಮ್ಮ ಹೆಸರು? ನಿಂಗಪ್ಪ. ನಿಂಗಪ್ಪ ಅವರೇ, ಚಿಕ್ಕ ಬೇರಿಗೆ ಮಳೆ ಅದು ಹೇಗಾಗಿದೆ ಆ ಭಾಗದಲ್ಲಿ? ಚಲಾಗೈತ್ರಿ, ಮಳೆ ಚಲಾಗೈತಿ. ಸೂರ್ಯಪ್ಪನ ತೊಗರಿ ಬಿತ್ತೀವ್ರಿ, ಇನ್ನಟ್ಟು ಬಿತ್ತಿಗೆಂದ್ರೆ ಮತ್ತೆ ಚಜ್ಜಿ ಬಜ್ಜಿ ಅಂತ ಹಾಕಿದ್ರಿ ಸಾಲ. ಹೇಗೆ ನಾಟಿ ಆಗಿದೆ, ಚಲೋ ಬಿತ್ತಿದ್ದು? ಹ್ಞೂ, ಒಂದೊಂದು ಆಗ್ಯಾವ್ರಿ, ಮಣ್ಣು ಹಚ್ಚಿ ಅದು ಈಗ ನಾಟಕ ಐತವ, ನಾಟ್ಯಾವ್ರಿ, ಎಳ್ಳು ಸೂರ್ಯಪ್ಪನ ತೊಗರಿ ನಾಟ್ಯಾವ್ರಿ. ಹೇಗೆ ಹಸಿ ಮಳೆ ಚಲೋ ಆಗ್ಯದ? ಚಲೋ ಮಳೆ, ಭೂಮಿ ತೂಕದ ಮಳೆ ಆಗೈತ್ರಿ. ಊರು ಸುತ್ತಮುತ್ತ ಯಾವ್ಯಾವ ಊರು ಹಳ್ಳಿಗಳು ಬರ್ತಾವಲ್ಲ? ಅಲ್ಲಿ ಹಿರೇಬೇರಿಗೆ, ಬಾಗಾಪುರ, ಉಮ್ಲೂಟಿ, ಕೊಲಮಂಗಿ, ಹತ್ತಿಗುಡ್ಡ, ಇವೆಲ್ಲ ಸುತ್ತ ಒಂದ್ 3-4 ಕಿಲೋಮೀಟರ್ದಾಗ ಅದಾವ್ರಿ. ಎಲ್ಲ ಕಡೆ ಮಳೆ ಚಲೋ ಆಗ್ಯದ? ಎಲ್ಲ ಕಡೆಗೆ ಆಗೈತ್ರಿ, ಎಲ್ಲ ಹಳ್ಳಿಗೆ ಆಗೈತಿ. ಇಲ್ಲಿ ಯಾವ್ದು ಈ ಭಾಗದಲ್ಲಿ ಬೆಳೆ ಜಾಸ್ತಿ ರೈತರು ಹೋಗ್ತಾ ಇದಾರೆ ಬಿತ್ತನೆಗೆ? ಈಗ ಅಂದ್ರೆ ಸೂರ್ಯಪ್ಪನ, ಇವು ಮಸಾರಿ ಮಂದಿ ಸೂರ್ಯಪ್ಪನ ಎಳ್ಳು ಅಂತ ಬಿತ್ತಾರೆ ತೊಗರಿ, ಮತ್ತೆ ಇಲ್ಲಿದ್ದ ಕೊಲಮಂಗ್ ಪೊಲಮಂಗಿ ಸೂರ್ಯಪ್ಪನ ಬಿತ್ತಿಗೆಂದು ಒಳ್ಳೆ ಕಡ್ಲೆ ರೀ. ಹ್ಞೂ ರೀ. ಅಂದ್ರೆ ಹಿಂಗಾರಿ ಬೆಳೆಗಳಿಗೆ ಯಾರು ಹೋಗೋದಿಲ್ಲ ಮುಂದೆ, ಎಲ್ಲ ಖಾಲಿ ಬಿಡುದಿಲ್ಲ ಭೂಮಿಯನ್ನ? ಬಿಡಲ್ರಿ, ಬಿಡಲ್ರಿ, ಬಿತ್ತು ಬಿತ್ತಾರ್ರಿ. ನಿಮ್ದು ಭೂಮಿ ಎಷ್ಟದ ಮತ್ತೆ? ನಮ್ದೊಂದು 50 ಎಕರೆ ಐತ್ರಿ. ಹ್ಞೂ. ಏನು ಎಲ್ಲ ಮುಂಗಾರಿ ಬೆಳೆಗಳನ್ನ ಹಾಕ್ತಾರೆ, ಹಿಂಗಾರಿ ಬಿಡ್ತೀರಿ? ಹಾಕ್ತೀರಿ, ಹಿಂಗಾರಿ ಏನು ಹಾಕ್ತೀರಿ? ಹ್ಞೂ ರೀ. ಈ ಮುಂಗಾರಿ ಒಳಗೆ ಏನೇನು ಹಾಕ್ಬೇಕಂತ ಮಾಡಿರಿ, ಎಷ್ಟು ಎಕರೆ? ಈಗ ಒಂದು 15 ಎಕರೆ ಸೂರ್ಯಪ್ಪನ ಎಳ್ಳು ತೊಗರಿ ಇಂಥವಕ್ಕೇನಾದ್ರೆ ಚಜ್ಜಿ ಒಂದು 5-6 ಎಕರೆ ಬಿತ್ತದ ಇಂಥ ಮಾಡಿದ್ರು. ಏನ್ ಅನಿಸ್ತದೆ, ಹೋದ ವರ್ಷ ಮಳೆ ಈ ವರ್ಷ ಮಳೆ ಪ್ರಾರಂಭ ಆಗಿದೆ, ಈಗ ಏನ್ ಅನಿಸ್ತದೆ ಮುಂಗಾರು ನಿಮಗೆ? ಹೋದ ವರ್ಷ ಆಗಿತ್ರಿ ಅಂದ್ರೆ ಹೋದ ವರ್ಷ ನಗ್ಗಾಗಿತ್ತು ಮಳೆ, ಇದಕ್ಕಿಂತ ಬಲ ಮತ್ತೆ ಇದು ಸ್ಟಾರ್ಟಿಂಗ್ ಅಲ್ರಿ, ಸ್ಟಾರ್ಟಿಂಗ್ ಚಲೋ ಮಳೆ ಆಗೈತೆ. ಹಾ, ಚಲೋ ಆಗೈತ್ರಿ. ಎಲ್ಲ ಭೂಮಿ ಸಿದ್ಧತೆ ಆಗಿದೆ ಅವಾಗೆಲ್ಲ? ಹ್ಞೂ, ಮಾಡ್ಯಾರ ಮತ್ತೆ ಮಾಡ್ಲಾರ್ದವ್ರು ಎತ್ತು ಗಾಡಿ ಇಲ್ದಾರ ಹಂಗೆ ಬಿಟ್ಟಾರ, ಮತ್ತೆ ಡಾ ಮಾಡ್ಕೊಂಡ್ರ ಬಾಡಿ ಪಾಡಿ ತಗೊಂಡು ಹಂಗೆ ಮಾಡ್ಕೊಂಡಾರ್ರಿ. ಇನ್ನೂ ಹಸಿ ಎಷ್ಟು ದಿವಸ ಇರ್ಬೋದು ಬಿತ್ತನೆ ನಡೀತದ? ವಾರತನ ನಡೀತೈತಿ ರೀ. ಇನ್ನೊಬ್ರು ರೈತರು ಶಿವಪ್ಪ ಅವರು. ಶಿವಪ್ಪ ಅವ್ರ ಊರು ಯಾವ್ದ್ರಿ? ಚಿಕ್ಕಬೇರಿಗಿರಿ. ಏನೇನು ಭೂಮಿ ಬಿತ್ತನೆ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿರಿ? ತೊಗರಿ, ಸೂರ್ಯಪ್ಪನ, ಸಜ್ಜಿ, ಎಳ್ಳು ಬಿತ್ತರು. ಎಷ್ಟದರಿ ಭೂಮಿ ನಿಮ್ದು? ನಮ್ದೊಂದು 40 ಎಕರೆ ಐತ್ರಿ. ಹೆಂಗ್ರಿ 40 ಎಕರೆ ಭೂಮಿ ಎತ್ತದು ಇಟ್ಟಿರ ನೀವು, ಹೆಂಗ್ ಮಾಡ್ತೀರಿ ಮತ್ತೆ? ಎತ್ತದವ್ರೆ, 4 ಎತ್ತದ ಗಾಡಿ ಐತೆ. ಏನೀಗ ಎಷ್ಟು ಎಕರೆ ತೊಗರಿ ಹಾಕ್ಬೇಕಂತ ಮಾಡಿರಿ? ಎಷ್ಟು ಎಕರೆ ಎಳ್ಳು ಸಜ್ಜೆ ಎಷ್ಟು ಹಾಕ್ಬೇಕಂತ ಮಾಡಿರಿ? ತೊಗರಿ ಒಂದು 20 ಎಕರೆ ಹಾಕ್ತಾರ, ಸಜ್ಜೆ ಒಂದು 10 ಎಕರೆ ಹಾಕ್ತಾರ, ಸೂರ್ಯಪ್ಪನ ಒಂದು 15 ಎಕರೆ ಹಾಕ್ತಾರೆ. ಹೇಗೆ ಬೀಜ ಎಲ್ಲ ಇಲ್ಲೇ ತಗೋತಾರೆ ರೈತ ಸಂಪರ್ಕ? ಹಾಂ, ಇಲ್ಲೇ ತಗೋತಾರೆ. ಹಾಂ, ಸಿಗ್ತಾರೆ. ಹೊರಗಡೆ ಏನು ಬೀಜ ತಗೊಳ್ಳೋದಿಲ್ಲ? ಇಲ್ಲರೇ, ಇಲ್ಲೇ ತಗೋತಾರೆ. ಹೇಗೆ ಸೂರ್ಯಪ್ಪನ ಹೋದ ವರ್ಷದ ಹೇಗೆ ಬಂತು ಮತ್ತೆ? ಸೂರ್ಯಪ್ಪನ ಹೋದ ವರ್ಷ ಬೇಸ್ಮೆ ಐತ್ರಿ, ಮುಂಕಟ್ಟ ಇಂಕಟ್ಟಿಗೆ ಬಂದಿಲ್ಲ ರೀ, ಮುಂಕಟ್ ಬೇಸ ಆಗಿ. ಇಕ್ಕಟ್ಟಿಗೆ ಯಾಕೆ ಏನು ಫೇಲ್ ಆತ? ಫೇಲ್ ಆತ್ರಿ, ಅದು ಮಳೆಗಾಲ ಎತ್ತಲ್ರಿ, ಫೇಲ್ ಆತ್ರಿ. ಹೌದ್ರಿ. ತೊಗರಿ ಅದು ಎಷ್ಟು ಬಂದು ಇಳುವರಿ ಹೋದ ವರ್ಷ? ತೊಗರಿ ಒಂದು 1 ಎಕರೆಗೆ 1-4 ಕ್ವಿಂಟಲ್ 3 ಕ್ವಿಂಟಲ್ ಬಂದವ್ರಿ. ಅಷ್ಟೇ ಮಳೆ ಹೆಚ್ಚಾಗಿ ಬಿಡ್ತಾರೆ ಕಾಪು ಇದ್ರಿಬಿಟ್ಟು. ಹೇಗೆ ರೇಟ್ ಅದು ಸಿಗ್ತದೆ ತೊಗರಿಗೆ? ರೇಟ 5,000 5,500 ಮರ್ಯ ನೋಡಿ, ಕಡಿಮೆ ಆಯ್ತು. ಈಗ ಎಷ್ಟು ತೊಗರಿಗೆ ಚಲೋ ರೇಟ್ ಅಂದ್ರೆ ಎಷ್ಟು ಸಿಗ್ಬೇಕಂತೀರಿ ಸಿಕ್ಕರು ಒಳ್ಳೇದ ರೈತರಿಗೆ? ಒಂದು 8,000 ಸಿಗ್ಬೇಕು ಕ್ವಿಂಟಲ್ಗೆ. ಹಾಂ, ಬಿಟಿ ಹತ್ತಿ ಹಾಕ್ಲಿಲ್ಲ ನೀವು ಹೋದ್ರೆ ಸರ್? ಹಾಕಿದ್ದೀರಿ, ಆದ್ರೆ ಮುಂಕಟ್ಟ ರೇಟ್ ಇದ್ದಿಲ್ಲ ಇಂಕಟ್ಟಿಗೆ ರೇಟ್ ಆತ. ಹ್ಮ್, 40 ಎಕರೆ ನೀವು ಎಲ್ಲ ಭೂಮಿ ಸ್ವಂತ ನೀವೇ ಮಾಡ್ಕೋತೀರಿ? ನಾವು ಮಾಡ್ಕೋತಾರೆ. ಮನೆಗೆ ಎಷ್ಟು ಜನ ಅದ್ರಿ ಮಾಡೋರು? ಮಾಡೋರು ಒಂದು 10-12 ಮಂದಿ ಅದ್ರಿ. ಎಲ್ಲ ಒಳ್ಳೆ ರೀತಿಯಿಂದ ಮಾಡ್ತಾಯಿದ್ರು ಒಕ್ಕಲ್ತನ? ಹಾಂ, ಒಳ್ಳೆ ರೀತಿ. ಮಳೆ ಏನಸ್ತದೆ, ಚೆನ್ನಾಗಿ ಆಗಿದೆಯಾ? ಏ, ಚೆನ್ನಾಗೈತ್ರಿ ಮಳೆ. ನಿಮ್ಮೂರಲ್ಲಿ ಎಲ್ಲರೂ ಬಿತ್ತನೆ ನಡೆದು? ಹಾಂ, ಎಲ್ಲರೂ ಬಿತ್ತಾರೆ. ಹ್ಞೂ, ಬೀರಪ್ಪ ಅವರು, ಇವರು ಸಹ ಇಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಬೀಜ ಖರೀದಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಬೀರಪ್ಪ ಅವರು, ಏನೇನು ಹಾಕ್ಬೇಕಂತ ಮಾಡಿದ್ರು? ತೊಗರಿ ಸಜ್ಜೆ ಹಾಕ್ಬೇಕಂತ ಮಾಡಿದ್ವಿ. ಎಷ್ಟೆಕರೆ ಹಾಕ್ಬೇಕಂತ? 5-6 ಎಕರೆ ಹಾಕ್ಬೇಕಂತ. ಹೇಗೆ ಮಳೆ ಅದು ಚೆನ್ನಾಗಿದೆ? ಮಳೆ ಚಲೋ ಐತ್ರಿ. ಮಳೆ ಹಸಿ ಪೂರ್ವ ಸಂಪೂರ್ಣ ಹಸಿ ಆದ್ರೆ ಬಿತ್ತನೆ ಬರ್ತದ? ಹಾಂ, ಸಂಪೂರ್ಣ ಐತ್ರಿ, ಚಲೋ ಐತ್ರಿ. ಎಲ್ಲ ಬೀಜ ಇಲ್ಲೇ ತಗೋತಾರೆ, ಹೊರಗಡೆ ತಗೋತಾರೆ? ಇಲ್ಲೇ ತಗಂತೀವ್ರಿ, ಇಲ್ಲೇ ತಗಂತೀವ್ರಿ. ಏನ್ ನಿಮ್ಮೂರಲ್ಲಿ ಎಷ್ಟು 100ಕ್ಕೆ ಎಷ್ಟು ಮಂದಿ ಬಿತ್ತನೆ ಮಾಡ್ಬಿಟ್ಟಾರ ಈಗ? ಕಡಿಮೆ ಬಿತ್ತಾರ, ಇನ್ನ ಜಾಸ್ತಿ ಬಿತ್ತಾರ ಅದರ? ಇಲ್ರಿ, ಮಳೆ ಆಗೈತ್ರಿ, ಚೆನ್ನಾಗೈತ್ರಿ. ಹಾಂ, ಬಿತ್ತನೆ ಐತ್ರಿ, ನಿನ್ನ ಜಾಸ್ತಿ ಐತ್ರಿ. ಇನ್ನೊಬ್ಬ ರೈತರು ಹಿರೇಬೇರಿಗೆ ಗ್ರಾಮದ ರೈತರು, ಇವರು ಸಹ ಒಂದು ಬಿತ್ತನೆ ಕಾಲಸದಲ್ಲಿ ತೊಡಗಿದ್ದಾರೆ. ತಮ್ಮ ಹೆಸರೇನ್ರಿ? ದ್ಯಾಮನ್ ರೀ. ದ್ಯಾಮನ್ ಅವರು, ಏನೇನು ಬೀಜ ತಗೊಳಿಕ್ ಬಂದಿರಿ? ನಾವು ಸೂರ್ಯಪ್ಪನ ತೊಗರಿ ಸಜ್ಜಿ ಅಷ್ಟು. ತೊಗರಿ ಮತ್ತು ಸಜ್ಜಿ ಮಿಕ್ಸ್ ಹಾಕ್ತೀರ ನೀವು? ಬೇರೆ ಬೇರೆ ಹಾಕ್ತೀರಿ? ಬೇರೆ ಬೇರೆ. ತೊಗರಿ ಜೊತೆ ಮತ್ತೇನು ಹಾಕೋದಿಲ್ಲ? ತೊಗರಿ ಜೊತೆ ಸಜ್ಜಿ ಹಾಕ್ತಾರೆ. ಎಷ್ಟು ಸಾಲ ಸಜ್ಜಿಗೆ ಒಂದು ಸಾಲ ತೊಗರಿ ಹಾಕ? 1 ಸಾಲ ಸಜ್ಜಿ, 2 ಸಾಲ ತೊಗರಿ ಬರ್ತಾರೆ. ಒಂದು ಸಾಲ ಸಜ್ಜಿ, 1 ಸಾಲ ತೊಗರಿ. ಎಷ್ಟು ಬೀಜ ಹಾಕ್ತಾರೆ ಒಂದು ಎಕರೆಗೆ ತೊಗರಿ? ತೊಗರಿ 2 ಕೆಜಿ ಹೋಗುತ್ತೆ. ಸಜ್ಜಿ? ಸಜ್ಜಿ 1 ಪ್ಯಾಕೆಟ್ ಹೋಗುತ್ತೆ. ಹೆಂಗೆ ಹಸಿ ಚಲೋ ಆಗಿದೆ ನಿಮ್ದೆಲ್ಲ? ಹಸಿ ಬಂದೋಬಸ್ತ್ ಹಸಿರಿ. ಈಗೇನು ಬಿತ್ತನೆ ಮಾಡಿದ್ರೆ ಒಳ್ಳೆ ನಾಟಿಗೆ ಆಗತ್ತಂತ? ನಾಟಿಗೆ ಆಗುತ್ತೆ. ಎಲ್ಲಿ ತನಕ ತಡ್ಕೋತದೆ ಮಳೆ ಆಗ್ಲಿಕ್ಕೆ ಅಂದ್ರೆ ಬೆಳೆ ಈಗ ಬಿತ್ತನೆ ಮಾಡಿದ್ದು? 15 ದಿವಸ. ಇನ್ನೊಬ್ಬ ರೈತರು ಗೊರಲೂಟಿ ಗ್ರಾಮದವರು, ಇವರು ಸಹ ಈಗಾಗಲೇ ಮುಂಗಾರು ಹಂಗಾಮಿನ ಸಿದ್ಧತೆಯಲ್ಲಿ ಬಿತ್ತನೆ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ನಡೆದಿದೆ. ತಮ್ಮ ಹೆಸರು? ಮರಿಯಪ್ಪರಿ. ಮರಿಯಪ್ಪರ ಭೂಮಿ ಅದು ಎಷ್ಟದ ನಿಮ್ಮದು? 1 20 ಎಕರೆ ಐತೆ. ಏನೇನು 20 ಎಕರೆ ಮುಂಗಾರಿನಲ್ಲಿ ಬಿತ್ತನೆ ಮಾಡ್ಬೇಕು ಈ ಸಲ? ತೊಗರಿ ಸಜ್ಜಿ ಹಾಕ್ಬೇಕ್ರಿ ನಾವು. ವರ್ಷ ಇದೇ ಬೆಳೆ ಹಾಕ್ತೀರಾ ತೊಗರಿ ಸಜ್ಜೆ ಮತ್ತೆ ಬೇರೆ? ಬದ್ಲೇನು ಇರು, ಮತ್ತೆ ಹಿಂಗೆ ಕಟ್ಟಿಗೆ ಬೀಜಗಳು ಬಿತ್ತೀವಿ, ಖಾಲಿ ಮಾಡಿದ್ರೆ ಮತ್ತೆ ಕಡಲೆ ಹಾಕ್ತೀವಿ. ಇಂಥವು ಹಿಂಗೆ ಕಟ್ಟಿಗೆ ಬಂದರೂ ಬರ್ಬೋದು, ಇಲ್ಲದ್ರೆ ಮತ್ತೆ ಒಂದು ಕತ್ಲಿದ್ರೆ ಅವನ ಹಾಕಿಬಿಡ್ಬೋದು. ಈಗ ತೊಗರಿ ಸಜ್ಜೆ ಹಾಕಿದ್ರೆ ಮತ್ತೆ ಹಿಂಗಾರಿ ಬೆಳೆಗೆ ಹಾಕೊಳ್ಳಿಲ್ಲ? ಬರಗಲ್ಲ, ಬರೇ ಸಜ್ಜೆ ಬಿತ್ತಿದ್ರೆ ಮತ್ತೆ ಹಿಂಗಾರಿ ಬೆಳೆಗೆ ಎಳ್ಳು ಹಾಕಿದ್ರು ಬರ್ತದೆ? ಹ್ಞೂ, ಎಳ್ಳು ಹಾಕಿದ್ರು ಬರ್ತದೆ. ಎಷ್ಟೆಷ್ಟು ಸಜ್ಜೆ ಬರ್ತಾವೆ ಇಳುವರಿ ಅದು ಸಜ್ಜೆ? ಹಂಗಂತರೂ ಮಳೆಗಾಲದ ಮೇಲೆ ಹೋಗ್ತದೆ, ಮಳೆ ಹಂಗಂಗೆ ಆತಾನೆ ಹಂಗೆ ಹೋಗ್ತದೆ. ಹ್ಞೂ, ಮಳೆ ಕಣ್ಣು ಆಯ್ತು ಹೊಡಿತೇನ ಮೇಲೆ ಅಂದಾಗೆ ಏನು ಮಾಡ್ತು, ಮಾಡಂಗಿಲ್ಲ, ಹಿಂಗಾಗ್ತವೆ. ತೊಗರಿ ಎಷ್ಟು ತೊಕೊಂಡ್ರಿ ಹೋದ ವರ್ಷ ಎಲ್ಲ ಎಷ್ಟು ಬಂತು? ಬಂದೋಗ್ಬಿಟ್ರಿ, ಹೋದ ವರ್ಷ ಬಂತು, ಮಳೆ ಆಗಿ ಎಲ್ಲ ಕೆಟ್ಟು ಹೋಗ್ಬಿಟ್ಟು, ಎಲ್ಲ ಮಳೆಗೆ ಬಂದವರು. ಹೇಗೆ ಈ ಸಲ ಮಳೆ ಚೆನ್ನಾಗಿ ಆಗಿದೆ ಒಟ್ಟ ನಿಮ್ಮ ಭಾಗದಲ್ಲಿ? ದೊಡ್ಡ ಮಳೆ ರೀ, ಬಿತ್ತಣಿಕೆ ಮಳೆ ಈಗ, ಅದಕ್ಕಂತ ಆಗಿ ಇಷ್ಟು ಬಡ್ದಾಡ. ಯಾವ್ಯಾವ ಊರು ಬರ್ತಾವೆ ನಿಮ್ಮ ಸುತ್ತಮುತ್ತ? ಅಲ್ಲಿ ನಿಮ್ಮ ಊರು ಸುತ್ತಮುತ್ತ ಎಲ್ಲ ಏರಾಪುರ, ಕಳಚಿಮಿ, ಹೊಸೂರು, ಉಂಬ್ಳೂಟಿ, ಅಲ್ಲೆಲ್ಲ ಸುತ್ತಲಹಳ್ಳಿ ಎಲ್ಲ ಬರ್ತಾವೆ. ಅಲ್ಲಿ ಹ್ಞೂ, ಎಲ್ಲಷ್ಟು ಸಟ್ಲ ಬೇ ಎರಡು ಬೇರಿಗೆ ನೀರು ಹರಿದಾಡುವಂಗೆ ಚಲೋ ಫುಲ್ ಮಳೆ ಆಗೈತೆ ರೀ. ಮತ್ತೆ ನೀವು ಮಳೆ ಎಂಬಕ್ಕೆ ನಡುಕ್ ಮಳೆ ಇಲ್ಲ, ಇಂಥ ಮಳೆ ಈ ಮಳೆ ಸಿಕ್ಕಿಲ್ಲ ರೈತರಿಗೆ. ಒಳ್ಳೆ ಹದ ಆಗಿಬಿಟ್ಟದ ಬಿತ್ತಲಿಕ್ಕೆ? ಅದೈತೆ, ಈಗ 3 ದಿನ ಆಯ್ತು. ಇಲ್ಲಿ ಪ್ಯಾಕೆಟ್ ಒಯ್ಬೇಕಂದ್ರೆ ಚಜ್ಜಿ ತೊಗರಿ ಪ್ಯಾಕೆಟು, ಚಜ್ಜಿ ಪ್ಯಾಕೆಟು ಸಿಗಲ್ಲ, ಬರೀ ತಿರುಗಿ ಮುರಿಗೆ ಅವ ಚಜ್ಜಿನೇ ಹೇಳ್ತಾರೆ. ಸಿಗ್ತಾ ಇಲ್ಲ, ಬರೀ ಚಜ್ಜಿ ಹೊತ್ಕೊಂಡು ಹೋಗಿ ಏನು ಮಾಡ್ಬೇಕು? ತೊಗರಿ ಬೇಕು ನಿಮಗೆ? ತೊಗರಿ ಸೂರ್ಯಪಾನು ಇಂಥವು ಬೇಕು ರೀ. ಮತ್ತೆ ಸೂರ್ಯಪಾನ ಬೀಜ? ಸೂರ್ಯಪಾನ ಬೀಜ ಇಲ್ಲ, ಮುಂಕಟ್ಟಿ ಇಲ್ಲ, ಸಿಕ್ಕಿಲ್ರಿ. ಮತ್ತೆ ಮುಂಜಾನೆಯಿಂದ ಕುಂತೀವಲ್ಲ, ಎರಡು ನಿನ್ನೆ ಬಂದು ಕುಂತ ಹಂಗೆ ಹೋಗಿ, ಮತ್ತೆ ಇವತ್ತು ಬಂದ್ವಿ. ಹ್ಞೂ, ನಿನ್ನೆ ಚಜ್ಜಿ ಪ್ಯಾಕೆಟ್ ಅವನು ಒಯ್ದೀವಿ. ಈಗ ನಿಮಗೆ ತೊಗರಿ ಮತ್ತು ಸೂರ್ಯಪಾನ ಬೇಕು? ಬೇಕು ಬೇಕ್ರಿ. ಮತ್ತೆ ಮುಂಜಾನೆ ನಿನ್ನೆ ಆಗಲೆಲ್ಲ ಕುಂತು ಹೋಗಿ, ಮತ್ತೆ ಇವತ್ತೂ ಕುಂತಿ. ಹೊರಗಡೆ ಹೋದ್ರೆ ಸಣ್ಣಾಗಿಲ್ಲ, ಅದು ರೇಟ್ ಜಾಸ್ತಿ ಇದೆ. ಹೊರಗೆ ರೇಟೂ ಜಾಸ್ತಿ, ಮೇಲತ್ತೂ ಹಚ್ಕೊಳಂಗಲ್ಲ, ಹಚ್ಕೊಳಂಗಲ್ಲ. ಇಲ್ಲಿ ಇಲ್ಲಿ ಮಾಡಿದಷ್ಟು ಆಗಂಗಲ್ಲ ನಮಗೆ ಅಲ್ಲಿ. ಅದಕ್ಕಂತಾಗಿ ನಾವು ಇಷ್ಟು ಬಡ್ತಂದು ಇದಿಷ್ಟು ಜನ ನಿನ್ನಿಂದ ಇಷ್ಟು ಒದ್ದಾಡ್ತೀವಿ. ಹೊರಗೆ ಸೂರ್ಯಪಾನ ಪ್ಯಾಕೆಟ್ ಭಾಳ ತುಟ್ಟಿದೆ. ತುಟ್ಟಿನ್ರಿ, ತುಟ್ಟು ಹೋದ್ರೂ ಸಿಗಂಗಿಲ್ಲ. ಹ್ಞೂ, ಮತ್ತು ನೆರವಲ್ದು ಪರಿಶೀಲನೆಗೆ ಓದ್ತಾನೆ ರೈತ, ಮತ್ತು ನೆರವಲ್ ಓದೋಟು ಹೋಗಲ್ಲ ಅಂತ ಹೋದ್ರೂ ಸಿಗಂಗಿಲ್ಲ. ರೈತ ಸಂಪರ್ಕ ಕೇಂದ್ರ ತುರುವಿಹಾಳದ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾದಂಥ ಶ್ರೀ ರಾಜಶೇಖರ್ ಅವರು ಕೆಲವೊಂದಿಷ್ಟು ವಿಚಾರವನ್ನು ಹಂಚ್ಕೋತಾರೆ. ಈ ಭಾಗದಲ್ಲಿ ತುರುವಿಹಾಳ ಹೋಬಳಿ ಮಟ್ಟದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಒಳ್ಳೆ ಮಳೆ ಆಗಿದೆ. ಈಗಾಗಲೇ ರೈತರು ಬರದಿಂದ ಬಿತ್ತನೆ ಕೆಲಸದಲ್ಲಿ ತೊಡಗಿದ್ದಾರೆ. ಬೀಜಕ್ಕಾಗಿ ಅಲ್ಲಲ್ಲಿ ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ. ರೈತ ಸಂಪರ್ಕ ಕೇಂದ್ರದಲ್ಲಿ ಸಹ ಸಾಕಷ್ಟು ಬೀಜಗಳ ದಾಸ್ತಾನು ಇದೆ ಅಂತಕ್ಕಂಥ ವಿಚಾರ ವ್ಯಕ್ತವಾಗ್ತಾ ಇದೆ. ಏನೇನು ಬೀಜದ ದಾಸ್ತಾನು ಇದೆ, ಜೊತೆಗೆ ರೈತರು ಯಾವ ಒಂದು ಬೀಜಕ್ಕೆ ಡಿಮಾಂಡ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ, ಜೊತೆಗೆ ಈ ಭಾಗದಲ್ಲಿ ಮಳೆ ಹೇಗಾಗಿದೆ ಅಂತಕ್ಕಂಥ ವಿಚಾರವನ್ನು ರಾಜಶೇಖರ್ ಅವರು ಹಂಚ್ಕೋತಿದ್ದಾರೆ. ರಾಜಶೇಖರ್ ಅವರು ಹೇಳಿ, ಈ ಭಾಗದಲ್ಲಿ ಹೇಗಿದೆ ಪರಿಸ್ಥಿತಿ, ಮಳೆ ಹೇಗಾಗಿದೆ, ಜೊತೆಗೆ ರೈತರು ಏನೆಲ್ಲ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಏನೇನು ಬೀಜದ ಲಭ್ಯತೆ ನಿಮ್ಮಲ್ಲಿದೆ, ಹೇಗೆ ರೈತರು ಡಿಮಾಂಡ್ ಎದಕ್ಕೆ ಜಾಸ್ತಿ ಬರ್ತಾ ಇದೆ? ಸರ್, ಡಿಮ್ಯಾಂಡು ಜಾಸ್ತಿ ತೊಗರಿ, ಸಜ್ಜೆ, ಸೂರ್ಯಕಾಂತಿ ಡಿಮ್ಯಾಂಡ್ ಇದೆ ಸರ್. ಈಗಾಗಲೇ ಬಿತ್ತನೆ ನಡೆದಿದೆ ಸರ್. ಸುಮಾರು ಈಗ ನಮ್ಮ ತುರುವೇಳು ಹೋಬಿಗೆ ಸಂಬಂಧಪಟ್ಟಂಗೆ ಸರ್ 22,000 ಹೆಕ್ಟರ್ ಕಲ್ಟಿವೇಷನ್ ಏರಿಯಾ ಇದೆ. ಅದರಲ್ಲಿ ಮುಂಗಾರಿಗೆ 12-12.5 ಸಾವಿರ ಬಿತ್ತನೆ ಆಗುತ್ತೆ ರೀ ವರ್ಷ ಹೆಕ್ಟರ್ ಮುಂಗಾರಿಗೆ. ಈಗ ಡಿಮ್ಯಾಂಡ್ ಇರೋದು ಜಾಸ್ತಿ ತೊಗರಿ, ಸಜ್ಜೆ, ಸೂರ್ಯಕಾಂತಿ. ನಮ್ಮ ಮುಂಗಾರು ಬಿತ್ತನೆಗೆ ಬೀಜಗಳು ಲಭ್ಯವಿದೆ ಸರ್. ರೈತ ಸಂಪರ್ಕ ಏನೇನು ಬೀಜಗಳ ಲಭ್ಯತೆ ಇದೆ ನಿಮಗೆ ಸದ್ಯ ರೈತ ಸಂಪರ್ಕದಿಂದ ತುರುವೇಳಿನಲ್ಲಿ? ತುರುವೇಳಿನ ಮುಂಗಾರು ಹಂಗಾಮಿಗೆ ತೊಗರಿ, ಸಜ್ಜೆ, ಸೂರ್ಯಕಾಂತಿ ಬಿತ್ತನೆಗೆ ಲಭ್ಯವಿರುತ್ತೆ ಸರ್. ಹೇಗೆ ರೇಟ್ ಅದು ಹೇಗೆ ಫಿಕ್ಸ್ ಇದೆ? ಒಂದೊಂದು ಪ್ಯಾಕೆಟಿಗೆ ತೊಗರಿ, ಸಜ್ಜೆ, ಸೂರ್ಯಕಾಂತಿ ಎಷ್ಟೆಷ್ಟು ರೇಟ್ ಇದಾವೆ? ತೊಗರಿ 425 ಸರ್ 5 ಕೆಜಿ ಪ್ಯಾಕೆಟು, ಸಜ್ಜೆ 370, ಸೂರ್ಯಕಾಂತಿ 1,630 ಸರ್ 2 ಕೆಜಿ ಪ್ಯಾಕೆಟ್ ಸರ್. ಯಾವುದು ಸೂರ್ಯಕಾಂತಿ ತಳಿ ನಿಮ್ಮಲ್ಲಿ ಸಿಗುತ್ತೆ ರೈತ ಸಂಪರ್ಕ? ಗಂಗಾ ಕಾವೇರಿ GK 2002 ಸಿಗತ್ತೆ ಸರ್. ಹೇಗೆ ರೈತರು ಸೂರ್ಯಕಾಂತಿ ಬೀಜ ಭಾಳಷ್ಟು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು, ಮಾರ್ಕೆಟ್ನಲ್ಲಿ ಸಿಗ್ತಾ ಇಲ್ಲ, ಈಗ ಬೇರೆ ಬೇರೆ ಕಡೆ ಶಾರ್ಟೇಜ್ ಆಗ್ತಾ ಇದೆ ಅಂತಾರೆ, ನಿಜನ ಹೇಗೆ? ಸರ್, ನಿಜವಾಗ್ಲೂ ಹೋದ ವರ್ಷ ಮಳೆ ಪ್ರಾಬ್ಲಮ್ಮಿಂದಾಗಿ ಜರ್ಮಿನೇಷನ್ ಪ್ರಾಬ್ಲಮ್ ಆಗಿ ಸೀಡ್ ಪ್ರೊಡಕ್ಷನ್ ಆಗಿಲ್ಲ. ಈ ವರ್ಷ ಅದರಿಂದಾಗಿ ಅಭಾವ ಇದೆ. ಅಭಾವ ಇದ್ದಿದ್ದರ ಸಂಬಂಧ ಡಿಮ್ಯಾಂಡ್ ಕಳಿಸಿದ್ರು ಕಂಪ್ನಿಯಲ್ಲಿ ಬೀಜ ಕಳಿಸ್ತಾ ಇಲ್ಲ. ಆದರೂ ಇದ್ದಿದ್ದರಲ್ಲೇ ರೈತರು ಸಂಭಾಳಿಸ್ಕೊಂಡು ಹೋಗ್ಬೇಕು ಅಂತ ಮನವಿ ಮಾಡ್ತೀವಿ ಸರ್. ಅಂತ ಬೀಜದಲ್ಲಿ ಎಲ್ಲರಿಗೂ ಬರುವ ಹಾಗೆ ಕೊಡಬೇಕು ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಹೇಗೆ ಇಲ್ಲಿ ಸಜ್ಜೆ ಮತ್ತು ತೊಗರಿ ಕ್ಷೇತ್ರ ಜಾಸ್ತಿ ಬರುತ್ತಾ ಇಲ್ಲಿ? ಹಾ, ತೊಗರಿ ಸಜ್ಜೆ ಕ್ಷೇತ್ರ ಜಾಸ್ತಿ ಇದೆ ಸರ್. ಏನ್ ಅನ್ಸುತ್ತೆ, ಮಳೆ ಎಲ್ಲ ಚೆನ್ನಾಗಿ ಒಳ್ಳೆ ಹಸಿ ಆಗಿದೆ? ಮಳೆ ಅಷ್ಟು ಹಸಿ ಆಗಿಲ್ಲ ಸರ್. ಈಗ ನಿನ್ನೆ ಒಂದು ಮಳೆಗೆ ಸ್ವಲ್ಪ ಹಸಿ ಜಾಸ್ತಿ ಆಗಿದೆ ಸರ್. ಎಷ್ಟು ಸಲ ಮಳೆ ಆಗಿದೆ ಈ ಭಾಗದಲ್ಲೆಲ್ಲ ಸರ್? ಒಂದು ಚಂಡಮಾರುತ ಸಲುವಾಗಿ ಒಂದ್ ಸಲ ಆಗಿದೆ ಸರ್, ಮೊನ್ನೆ 2 ದಿನ ಮಳೆ ಆಗಿದೆ ಸರ್. ಅಂದ್ರೆ ಸಂಪೂರ್ಣ ಈಗ ಮುಂಗಾರು ಬಿತ್ತನೆ ಮಾಡ್ಲಿಕ್ಕೆ ಸಕಾಲ ರೈತರು ಎಲ್ಲಾರ ಒಂದು ಮಾಡ್ತಾ ಇದ್ದಾರೆ? ತಯಾರಿ ನಡೆಸಿದ್ದಾರೆ ಸರ್, ಇನ್ನು ಬಿತ್ತನೆ ತಡ ಸರ್. ನೀವು ಏನ್ ಹೇಳ್ತೀರಿ ಮತ್ತೆ ರೈತರಿಗೆ, ಇದು ಒಳ್ಳೆ ಕಾಲ ಬಿತ್ತನೆ ಮಾಡ್ರಿ ಅಂತ ಹೇಳ್ತೀರಿ ಅಥವಾ ಇನ್ನೊಂದ್ ಸ್ವಲ್ಪ ತಡದ್ ಬಿತ್ತನೆ ಮಾಡಂತ ಹೇಳ್ತೀರಿ? ಇನ್ನೊಂದ್ ಸ್ವಲ್ಪ ತಡದ್ರೆ ಉತ್ತಮ ಅಂತ ಹೇಳ್ತೀವಿ ಸರ್. ಜೂನ್ ಒಂದ್ ವಾರ ಹೋದ್ಮೇಲೆ ಬಿತ್ತನೆ ಮಾಡಿದ್ರೆ ಚೆನ್ನಾಗಿ? ಜೂನ್ 10 ತಾರೀಕಿಂದ ನಂತರ ಬಿತ್ತನೆ ಮಾಡಿದ್ರೆ ಚೆನ್ನಾಗಿ ಅಂತ ಹೇಳ್ಬೋದು. ಬೇರೆ ಪರಿಕರಗಳು ಏನ್ ಸಿಗ್ತಾವ ಬೇರೆ ಈಗ ಬೀಜ ಬಿಟ್ರೆ ನಿಮ್ಮ ರೈತ ಸಂಪರ್ಕದಲ್ಲಿ ಮುಂಗಾರು ಹಂಗಾಮಿಗೆ ಸದ್ಯ? ನಮ್ಮಲ್ಲಿ ಸಮೃದ್ಧಿ ಅಂತ ಟಾನಿಕ್ ಸಿಗುತ್ತೆ ಸರ್, ಮತ್ತೆ ಆಮೇಲೆ ತೊಗರಿಗೆ ಕೀಟನಾಶಕ ಸಿಗುತ್ತೆ ಸರ್, ಆಮೇಲೆ ಬೀಜೋಪಚಾರಕ್ಕಾಗಿ ಟ್ರೈಕೋಡರ್ಮ ಸಿಗುತ್ತೆ ಸರ್. ಮೈಕ್ರೋನ್ಯೂಟ್ರಿಯೆಂಟ್ಸ್, ಜಿಪ್ಸಮ್, ಆಮೇಲೆ ಈ ಜಿಂಕ್ ಅವೆಲ್ಲ ಸಿಗ್ತಾವ? ಜಿಂಕ್ ಸಿಗುತ್ತೆ ಸರ್, ಸಿಗುತ್ತೆ. ಹೇಗೆ ರೈತರಿಗೆ ಜಿಂಕ್ ಅನ್ನ ಕೊಡ್ತಾ ಇದ್ದೀರಾ ಅಥವಾ ಹೇಗೆ ಹೇಳ್ತಾ ಇದ್ರೆ ಜಿಂಕ್ ಹಾಕ್ಲಿಕ್ಕೆ? ಮೈಕ್ರೋನ್ಯೂಟ್ರಿಯೆಂಟ್ ಹಾಕ್ರಿ ಅಂತ ಹೇಳ್ತಿದ್ವಿ ಸರ್, ಈ ಪ್ರೆಸೆಂಟು ಟ್ರೈಕೋಡರ್ಮ ಬೀಜೋಪಚಾರ ಮಾಡಿ ಅಂತ ಹೇಳ್ತಿದ್ವಿ ಸರ್. ಬೀಜೋಪಚಾರ ಮಾಡಿನೇ ಬಿತ್ತರಿ, ಗೊಡ್ಡು ರೋಗ ಬರಲ್ಲ ಅಂತ ಹೇಳ್ತಿದ್ವಿ ಸರ್, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹೇಗೆ ಇನ್ನು ಈ ಭಾಗದಲ್ಲಿ ಭತ್ತಕ್ಕೆ ಏನು ರೈತರು ಅಷ್ಟು ಬೀಜ ಬೇಡಿಕೆ ಇಲ್ಲ ಇಲ್ಲಿ? ಬೇಡಿಕೆ ಇದೆ ಸರ್, ನೀರಾವರಿ ಚಾಲೂ ಲೇಟ್ ಭತ್ತ. ಹಾ, ಇನ್ನೂ ಲೇಟ್ ಇದೆ ಅಲ್ಲ ಸರ್, ಹಿಂಗಾಗಿ ಬೇಡಿಕೆ ಈಗ ಕೇಳ್ತಾ ಇಲ್ಲ ಸರ್. ಇಲ್ಲಿ ಕಾಟನ್ ಕ್ಷೇತ್ರ ಹೇಗೆ, ಬಿಟಿ ಕಾಟನ್ ಕ್ಷೇತ್ರ ಇದೆ ಈ ಭಾಗದಲ್ಲೆಲ್ಲ? ಕಾಟನ್ ಕ್ಷೇತ್ರ ಇದೆ ಸರ್, ಹೋದ ವರ್ಷ ಮಳೆಯಿಂದಾಗಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗಿದೆ ಸರ್ ರೈತರಿಗೆ. ಮಳೆ ಈಸ್ ಕಂಟಿನ್ಯೂಸ್ ಜಿಟಿ ಜಿಟಿ ಮಳೆಯಿಂದಾಗಿ ಸ್ವಲ್ಪ ಹತ್ತಿ ಕಪ್ಪಾಗಿ ಬಿಡುತ್ತೆ ಸರ್, ಹಿಂಗಾಗಿ ಈ ವರ್ಷ ಸ್ವಲ್ಪ ಆಸಕ್ತಿ ಕಡಿಮೆ ತೋರಿಸ್ತಿದ್ದಾರೆ ಸರ್ ಹತ್ತಿ ಮೇಲೆ. ಹೇಗೆ ಅನಿಸ್ತದೆ ನಿಮಗೆ ಹೋದ ವರ್ಷದ ಮಳೆ ಈ ಸಲ ಮುಂಗಾರು ಮಳೆ ನೋಡಿದ್ರೆ ನಿಮಗೆ ಏನು ಅನಿಸ್ತದೆ? ಅಡ್ಡಿ ಇಲ್ಲ ಸರ್, ಹೋದ ವರ್ಷ ಕಂಟಿನ್ಯೂಸ್ ಆಗಿ ಇತ್ತು ಸರ್ ಮಳೆ, ಆದರೆ ಜಿಟಿ ಜಿಟಿ ಇತ್ತು ಸರ್, ಹಿಂಗಾಗಿ ಫಸಲಿಗೆ ಮತ್ತು ಪಾಲಿನೇಷನ್ಗೆ ತೊಂದರೆ ಆಗ್ತಿತ್ತು ಸರ್. ಈ ಸಲ ಜೂನ್ ಈಗ ಪ್ರಾರಂಭವಾಗ್ತಾ ಇದೆ, ಈ ಸಂದರ್ಭದಲ್ಲಿ ನೋಡಿದರೆ ಮಳೆ ಬೇಗ ಪ್ರಾರಂಭ ಆಗಿದೆ ಅಂತ ಅನ್ಸುತ್ತೆ? ಹ್ಞೂ ಸರ್, ಬೇಗ ಪ್ರಾರಂಭ ಆಗಿದೆ ಅಂತ ಅನ್ಸುತ್ತೆ. ಇನ್ನು ತಡ ಇದೆ ಸರ್ ಮುಂಗಾರು. ಏನು ಹೇಳ್ತೀರಿ ರೈತರಿಗೆ, ಈ ಭಾಗದ ರೈತರಿಗೆ ಏನು ಸಲಹೆ ಸೂಚನೆಗಳನ್ನು ಕೊಡ್ತೀರಿ ನೀವು? ಸಲಹೆ ಸೂಚನೆ ಸರ್, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀವಲ್ಲ ಸರ್, ಅದೇ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ, ಸ್ವಲ್ಪ ಇನ್ನೊಂದು ವಾರ ತಡ ಮಾಡಿ ಬಿತ್ತನೆ ಮಾಡಿ, ಹಾಗೂ ಆದಷ್ಟು ಬೇಸಿಕ್ಕಾಗಿ ನೀವು ಕ್ರಮಗಳನ್ನು ಕೈಗೊಳ್ಬೇಕು ಮುಂದಿನ ರೋಗ ರುಜಿನಕ್ಕಾಗಿ. ರೈತ ಬಾಂಧವರೇ, ಇದುವರೆಗೆ ಸಿಂಧನೂರು ತಾಲೂಕಿನ ತುರುವಿಹಾಳ ಗ್ರಾಮದ ರೈತ ಸಂಪರ್ಕ ಕೇಂದ್ರದ ಹೋಬಳಿಯಲ್ಲಿ ಮಳೆ ಬೆಳೆ ಈ ಕುರಿತು ರೈತರ ಅಭಿಪ್ರಾಯಗಳನ್ನು ಕೇಳಿದಿರಿ. ಬೀಜ ಬಿತ್ತೋಣ, ಅರಣ್ಯ ಬೆಳೆಸೋಣ. June 5-12 ಎಲ್ಲಾ ವಲಯ ಅರಣ್ಯ ಕಚೇರಿಗಳಲ್ಲಿ ಬಿತ್ತೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ಅರಣ್ಯ ಇಲಾಖೆಯು ಹಮ್ಮಿಕೊಂಡಿದೆ. ಬನ್ನಿ, ನಿಮ್ಮ ಹತ್ತಿರದ ವಲಯ ಅರಣ್ಯ ಕಚೇರಿಗೆ ಭೇಟಿ ನೀಡಿ ಮತ್ತು ಭಾಗವಹಿಸಿ. ಕರ್ನಾಟಕದ ಹಸಿರನ್ನು ಹೆಚ್ಚಿಸೋಣ. ಸೋ ಸೀಡ್ಸ್ ಫಾರ್ ಫ್ಯೂಚರ್. ಈಗ ಕೇಳೋಣ ಹವಾಮಾನ ವರದಿಯನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತದ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಪ್ರಕಾರ ನಾಳೆ ಅಂದರೆ ದಿನಾಂಕ 7/6/2022 ರಾಯಚೂರು ತಾಲೂಕಿನಲ್ಲಿ 4.9 mm ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 39 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 27°C ಇರುವುದೆಂದು ತಿಳಿದುಬಂದಿದೆ. ಇನ್ನು ಗರಿಷ್ಠ ಆರ್ದ್ರತೆಯ ಪ್ರಮಾಣ 51% ಹಾಗೂ ಕನಿಷ್ಠ ಆರ್ದ್ರತೆಯ ಪ್ರಮಾಣ 22% ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ 23 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಮುಂದಿನ ವಾರ ಮುಂಗಾರು ಮಳೆ ಆರಂಭವಾಗಲಿದ್ದು ಹಸಿ ಮಳೆ ಆದೊಡನೆ ಮುಂಗಾರು ಬೆಳೆಗಳಾದ ಹೆಸರು, ಗೋವಿನ ಜೋಳ, ಬಿಟಿ ಹತ್ತಿ, ತೊಗರಿ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ರೈತ ಬಾಂಧವರು ಆದ್ಯತೆಯ ಮೇರೆಗೆ ಮಾಡಬೇಕು. ಇನ್ನು ರೈತ ಬಾಂಧವರಿಗೆ ಹೇಳೋದಾದರೆ ತಮ್ಮಲ್ಲಿರುವ ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ವಿವಿಧ ಅರಣ್ಯ ಸಸಿಗಳಾದ ಬೇವು, ಹುಣಸೆ, ಬಿದಿರು, ಹಲಸು, ಸಾಗವಾನಿ, ನೇರಳ, ಸುಭಾಬುಲ್, ಸೀತಾಫಲ ಮತ್ತು ಬಾರೆಹಣ್ಣುಗಳನ್ನು ಬೆಳೆಯುವುದರಿಂದ ರೈತರು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಬಲೀಕರಣ ಹೊಂದುವುದಲ್ಲದೆ ಸುಸ್ಥಿರ ಬದುಕಿಗೆ ಇದು ತುಂಬಾ ಸಹಕಾರಿಯಾಗ್ತದೆ. ಮಳೆ ನೀರನ್ನು ಸಂರಕ್ಷಿಸಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಂಡಿಗಳನ್ನು ತಯಾರಿಸಿಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಹಾಗೂ ಇತರೆ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಕೋಬೇಕು. ಹೊಲದಲ್ಲಿ ಬದು ಮತ್ತು ನೀರು ತಡೆಹಿಡಿಯುವ ಒಡ್ಡುಗಳನ್ನು ರಿಪೇರಿ ಕೆಲಸವನ್ನು ಈಗ ಮಾಡಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧಪಡಿಸಿಕೊಳ್ಳಬೇಕು. ಇನ್ನು ಹೆಸರು ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. BGS 9 ಈ ತಳಿಯನ್ನು ಬಿತ್ತಬಹುದು. ಎಕರೆಗೆ 5-6 ಕಿಲೋಗ್ರಾಂ ಬೀಜ ಬೇಕಾಗ್ತದೆ. ಬಿತ್ತುವ ಮುಂಚೆ ರೈಸೋಬಿಯಂ 200 ಗ್ರಾಂನಲ್ಲಿ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಹಾಗೆಯೇ ರಂಜಕ ಕರಗಿಸುವ ಜೈವಿಕ ಗೊಬ್ಬರದಿಂದನೂ ಕೂಡ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕಾಗ್ತದೆ. ಹೆಸರು ಬಿತ್ತನೆ ಪೂರ್ವ ಅಥವಾ ಬಿತ್ತನೆಯಾದ ಮರುದಿನ 1.3 ಲೀಟರ್ ಪೆಂಡಿಮಿಥಾಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಿಲ್ಲೆಯಲ್ಲಿ ಭತ್ತವನ್ನು ನಾಟಿ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಗಂಗಾವತಿ ಸೋನಾ ಮತ್ತು BPT 5204 ಈ ತಳಿಯನ್ನು ಬಿತ್ತನೆ ಮಾಡಬಹುದು. ಇನ್ನು ಮಾವು ಬೆಳೆಗಾರರು ಗಮನಿಸಬೇಕು. ಹವಾಮಾನಕ್ಕನುಗುಣವಾಗಿ ರೈತ ಬಾಂಧವರು ಆದಷ್ಟು ಬೇಗನೆ ಮಾವು ಕಟಾವನ್ನು ಮಾಡಬೇಕು. ಇಲ್ಲವಾದಲ್ಲಿ ಮಾವಿನ ಗುಣಮಟ್ಟ ಮತ್ತು ಮಾರುಕಟ್ಟೆ ಬೆಲೆ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಹೆಚ್ಚು ಗಾಳಿ ಮತ್ತು ಮಳೆಯ ಮುನ್ಸೂಚನೆ ಇರುವುದರಿಂದ ಮಾವಿನಲ್ಲಿ ಹಣ್ಣುಗಳು ಉದುರದಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಳ್ಬೇಕು. ಇನ್ನು ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮಿಕಿನ್ ಬೆಂಜೋಯೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ನೆಂಟನೆಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಕುರಿ ಸಾಕಾಣಿಕೆದಾರರು ಗಮನಿಸಬೇಕು. ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿರಿಸಿಕೊಳ್ಳದಿದ್ದರೆ ತಕ್ಷಣ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ರೀತಿಯ ಜಂತುನಾಶಕ ಔಷಧಿ ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇನ್ನು ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳೆಯಿರಿ. ಜಾನುವಾರುಗಳಲ್ಲಿ ಶಾಖದ ಪರಿಣಾಮವನ್ನು ಕಡಿಮೆ ಮಾಡಲು 3-4 ಬಾರಿ ದೇಹದ ಮೇಲೆ ನೀರನ್ನು ಸಿಂಪಡಿಸಬೇಕು. ಗಂಟಲು ಬೇನೆ ರೋಗವು ಈ ರೋಗಬಾಧೆಯು ಮುಂಗಾರು ಮಳೆ ಆರಂಭದಲ್ಲಿ ಮುಖ್ಯವಾಗಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉಲ್ಬಣವಾಗಿರುವುದರಿಂದ ಆದಷ್ಟು ಬೇಗ ಈ ಗಂಟಲು ಬೇನೆ ಲಸಿಕೆಯನ್ನು ಹಾಕಿಸ್ಕೋಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗೋಣಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552627ಕ್ಕೆ ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆಯನ್ನು. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಈ ರೀತಿಯಾಗಿದೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ. ಹೊಸ ಸೋನಮಸರಿ ಭತ್ತ ಕನಿಷ್ಠ 1,300 ರೂಪಾಯಿಗಳಿಂದ 1,890 ರೂಪಾಯಿಗಳು. ಹಳೆ ಸೋನಮಸರಿ ಭತ್ತ 1,900 ರೂಪಾಯಿಗಳಿಂದ 2,214 ರೂಪಾಯಿಗಳು. ಇವಿಷ್ಟು ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯಾದರೆ, ಇನ್ನು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಕಡಲೆಕಾಳು ಜವಾರಿ 4,225 ರೂಪಾಯಿಯಿಂದ 4,446 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44,